ಉತ್ತರ ವಶ್ಯನ್ನ ಪಿತನ ಪಶ್ಯತಿ ಮೂಲನ ಉದಾಹರಣೆಗೆ ತಮ್ಮ ಮೂಢಮತೇ ಸಂಪ್ರಾಪ್ತೇ ಸನ್ನಿತೇ ಕಾಲೇ ನಹಿ ನಹಿ ರಕ್ಷತಿ ದುರ್ಗರಂ ಕರಣಿ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ನಿತೇ ಕಾಲೇ ನಹಿ ನಹಿ ರಕ್ಷತಿ ದುರ್ಗರಣಿ. ಸೋ 11 25 11ಕ್ಕೂ 11 ತೆಗಿ, ಅಷ್ಟೇ ನಿನ್ನ ಕೆಲಸ. ಮಾಯಾಮಯಮಿದಂ ಅಖಿಲಂ ಬುದ್ಧ್ವಾ ಬ್ರಹ್ಮ ಪದಂ ತ್ವಂ ಪ್ರವಿಶ ವಿದಿತ್ವಾ ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ ಮಾಯಾಮಯಮಿದಂ ಅಖಿಲಂ ಬುದ್ಧ್ವಾ ಬ್ರಹ್ಮ ಪದಂ ತ್ವಂ ಪ್ರವಿಶ ವಿದಿತ್ವಾ. ಧನಗರ್ವಂ ಜನಗರ್ವಂ ಯೌವನ ಗರ್ವಂ ಮಾ ಕುರು, ಕುರು ಕೃಧಾತು, ಮಾ ಕುರು ಮಾಡಬೇಡ, ನೀನು ಮಾಡಬೇಡ, ನೀನು ಗರ್ವವನ್ನು ಪಡಬೇಡ. ಮನುಷ್ಯನಿಗೆ ಧನವು ಭಾರಿ ಆಕರ್ಷಿಸುತ್ತದೆ, ಎಷ್ಟು ಆಕರ್ಷಿಸುತ್ತದೋ ಅಷ್ಟೇ ಅವನ್ನ ಗರ್ವದ ಎತ್ತರಕ್ಕೆ ತಗೊಂಡು ಹೋಗ್ತದೆ. ಅದಕ್ಕೆ ಮೊದಲೇ ವಾರ್ನಿಂಗ್ ಕೊಡ್ತಾರೆ, ಧನ ಗರ್ವಂ ಮಾ ಕುರು. ಧನದ ಜೊತೆಗೆ ಜನ ಸೇರ್ಬಿಡ್ತು ಅಂತಂದರೆ ಆಹಾ ಹಾ ಹಾ, ಒಂದು ಮನಿ ಪವರ್, ಒಂದು ಪೊಲಿಟಿಕಲ್ ಪವರ್. ಜನ ಸೇರ್ತು ಅಂದ್ಕೊಳ್ಳಿ ಪೊಲಿಟಿಕಲ್ ಪವರ್, ಇಷ್ಟು ನಂದ ಇರೇ ಇದು. ಯಾಕೆ ಇಷ್ಟವ ಇಲ್ಲ 50,000? ಏನು 50,000? ಏನು ಕರೆಕ್ಟ್ ಹೇಳ್ತು? ಇನ್ನು ವಯಸ್ಸು ಸಾಣದಿತ್ತು ಅಂದ್ರೆ ಮುಗಿದೇ ಹೋಯಿತು ಯೌವನ ಗರ್ವ. ಇವು ಏನು ಮಾಡ್ತವೆ? ಮಾ ಕುರು, ಗರ್ವ ಪಡಬೇಡ. ಯಾಕೆ ಗೊತ್ತಾ? ಹರಿತ ನಿಮೇಷ ಕಾಲಃ ಸರ್ವಂ, ಕಾಲಃ ನಿಮಿಷಾತ್ ಸರ್ವಂ ಹರತಿ. ಕಾಲೋ ಜಗದ್ಭಕ್ಷಕ. ಕಾಲ ಏನಿದು ಎಲ್ಲವನ್ನೂ ತಿಂದು ಹಾಕಿಬಿಡ್ತದೆ. ಜಗದ್ಭಕ್ಷಕ ಕಾಲ. ಇವೆಲ್ಲ ಏನು ಧನ ಜನ ಯೌವನ ಅದ, ಇವು ಭೌತಿಕವಾಗಿ ಲಭ್ಯವಿರುವಂತಹ ವಸ್ತುಗಳು, ಪದಾರ್ಥಗಳು. ಈ ಭೌತಿಕ ವಸ್ತುಗಳು, ಪದಾರ್ಥಗಳು ಅವು ತಮ್ಮದೇ ಆದಂತಹ ಮಿತಿಯಲ್ಲಿ ಇರುತ್ತವೆ. ಗುಪ್ತಾ, ಕ್ಯಾನ್ ಯು ಹಿಯರ್? ಕೇಳಿಸ್ತಾ ಇದೆಯಾ? ಕೇಳಿಸೋದಿಲ್ಲ ಅಂದ್ರೆ ಇಲ್ಲಿ ಕೂತ್ಕೊಳ್ರಿ. ಅಲ್ಲಿಂದ ಇಲ್ಲಿಗೆ ಕೇಳಲಿಕ್ಕೆ ಬಂದವರು ಕೇಳಿಸೋದಿಲ್ಲ ಅಂದ್ರೆ ಮತ್ತೆ ಕೂತೇನು ಬೇಗ? ಹಾ, ಈಗ ನೋಡಿ ಕೇಳಿಸ್ತದೇನು? ಕೇಳಿಸ್ತದ? ಯಾವ ಭೌತಿಕ ವ್ಯವಸ್ಥೆಯಲ್ಲಿ ಲಭ್ಯ ಇರ್ತದೋ, ಯಾವುದು ಭೌತಿಕವಾಗಿ ಲಭ್ಯ ಇರ್ತದೋ, ಪ್ರತ್ಯಕ್ಷವಾಗಿ ಲಭ್ಯ ಇರ್ತದೋ, ಒಂದು ಭೌತಿಕ ವ್ಯವಸ್ಥೆಯಲ್ಲಿ ಲಭ್ಯ ಇರ್ತದೋ, ಘಟನಾತ್ಮಕವಾಗಿ ಲಭ್ಯ ಇರ್ತದೋ, ಆ ವಸ್ತು ಯಾವತ್ತಿಗೂ ಕೂಡ ಶಾಶ್ವತವಾಗಿರಲಿಕ್ಕೆ ಸಾಧ್ಯವಿಲ್ಲ. ಮತ್ತು ನಮ್ದೇನಂತೇವಿ ನಾವು, 50 ವರ್ಷ ಬದುಕಿದ್ರು, 70 ವರ್ಷ ಬದುಕಿದ್ರು, 80 ವರ್ಷ ಬದುಕಿದ್ರು, ಇದು ಒಂದು ಒಂದು ಫ್ರ್ಯಾಕ್ಷನ್ ಅಷ್ಟೇ. ಭಗವಂತನ ಲೆಕ್ಕಾಚಾರದ ಒಂದು ಫ್ರ್ಯಾಕ್ಷನ್ ಅಷ್ಟು. ಈ ಫ್ರ್ಯಾಕ್ಷನ್ನೊಳಗೆ 70 ವರ್ಷ ತೆಗೆದಿರ್ತೀವಿ, 80 ವರ್ಷ ತೆಗೆದಿರ್ತೀವಿ, 100 ವರ್ಷ ತೆಗೆದಿರ್ತೀವಿ, ಒಂದು ಫ್ರ್ಯಾಕ್ಷನ್, ಒಂದು ಕಣ್ಣು ಮುಚ್ಚಾಲೆ ಅಷ್ಟೇ. ಈ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಾಗಿ ಇಲ್ಲೇ ಇಲ್ಲರಿ ಅವರು, ಇಲ್ಲೇ ಇಲ್ಲ ಅವರು, ಏನಿರ್ತಾರೆ, ಇರುವುದೇ ಇಲ್ಲ. ನಿಮಿಷಾತ್ ಹರತಿ ಹೃಧಾತು ಹೃ ಟು ಲೂಟ್ ಟು ಟೇಕ್ ಅವೇ, ತಗೊಂಡು ಹೋಗು, ತಗೊಂಡು ಹೋಗಿ ಆಚರಣೆ ಹೋಗು, ನಾಶ ಆಗಿ ಹೋಗು, ಹಾಳಾಗಿ ಹೋಗು. ಹರಧಾತು ಅದಕ್ಕೆ ಹರಿಯೋಂ ಹರವೋಂ ಎಲ್ಲರೂ ಒಂದೇ. ಧಾತು ಯಾವುದು? ಹೃಧಾತು. ಸಂಸ್ಕೃತದೊಳಗೆ ಗೊತ್ತಿಲ್ಲದೆ ಇದ್ದವರಿಗೆ ಹರ ಶ್ರೇಷ್ಠ, ಹರಿಶ್ರೇಷ್ಠ, ಹರ ಸರ್ವೋತ್ತಮ, ಹರಿ ಸರ್ವೋತ್ತಮ. ಆದರೆ ಸಂಸ್ಕೃತಿ ಯಾರಿಗೆ ಗೊತ್ತಿದೆ ಅವ್ರಿಗೆ ಮಾತ್ರ ಗೊತ್ತಿದೆ ಏನು, ಇವೆರಡೂ ಒಂದೇ. ಯಾರು ನಮ್ಮ ಹೃದಯದ ಪಾಪಗಳನ್ನು ಕದ್ದುಕೊಂಡು ಹೋಗುತ್ತಾರೋ, ತಗೊಂಡು ಹೋಗ್ತಾರೋ, ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ, ಏನರ್ಥ? ಲೂಟು ರಾಮ ಲೂಟು ರಾಮ ಲೂಟು ರಾಮ ಲೂಟು ಲೂಟು ಶಿವಾನಂದ, ಲೂಟು ಕೃಷ್ಣ ಲೂಟು ಕೃಷ್ಣ ಕೃಷ್ಣ ಕೃಷ್ಣ ಲೂಟು ಲೂಟು, ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ. ಓ ಲಾರ್ಡ್ ರಾಮ ಟೇಕ್ ಅವೇ, ತಗೊಂಡ್ಬಿಡು ನನ್ನ ಎಲ್ಲ ಈ ಗೊಂದಲಗಳು, ಈ ನೋವುಗಳು, ಎಲ್ಲ ಆಘಾತಗಳು, ಈಗ ಇರುವಂಥ ಈ ಬಾಂಡೇಜ್ಗಳು, ಈ ಬಂಧನಗಳು ಎಲ್ಲ ತಗೊಂಡ್ಬಿಡು. ಇವು ನನಗೆ ಶಾಂತಿಯುಕ್ತವಾದ ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಟೇಕ್ ದೆಮ್ ಅವೇ. ಹೆಂಗೆ ಹೇಳೋದು ಇದನ್ನ? ಹರೇ ರಾಮ್. ಹರಿ ಓಂ. ಅವನು ನಾವು ಹರಿ ಅನ್ನಂಗಿಲ್ಲ, ಹರ ಓಂ ಅನ್ನೋ. ನನಗೇನು ಬೇಜಾರಿಲ್ಲ ಅದ್ರ ಬಗ್ಗೆ, ಭಾರಿ ಖುಷಿ ಅದ ನನಗೆ. ಒಬಾಮಾ ಓಂ ಅನ್ನಲಿಲ್ಲ ನೀನು, ಜೈ ಒಬಾಮಾ ಅನ್ನಲಿಲ್ಲ, ಜೈ ಚಂಗಿಸ್ತಾನ್ ಅನ್ನಲಿಲ್ಲ, ನೀನೇನಂದಿ? ಹರಿ ಓಮ ಹರ ಓಮ್ ಅಂದಿ. ಓಕೆ ಫೈನ್, ನೋ ಪ್ರಾಬ್ಲಮ್. ಅವ್ರಂತಾರೆ ಹರಿನೇ ಬೇಡ ಹರನ ಬೇಡ ಓಂ ಅಂತೀವ ಅನ್ನೋ ಓಮ. ಅವ್ರಂತಾರೆ ನಾವು ಏನೂ ಅನ್ನಂಗಿಲ್ಲ, ಬ್ಯಾಡ ಬಿಡು. ಅಂದರೂ ಭಗವಂತ ನಿನ್ನ ಪಕ್ಕದಲ್ಲೇ ಇದ್ದಾನೆ, ನೀನು ಅನ್ನದೇ ಹೋದರೂ ಭಗವಂತ ಪಕ್ಕದಲ್ಲೇ ಇದ್ದಾನೆ. ಏನು ಅನ್ನಂಗಿಲ್ಲ ಅಂತೀಯಪ್ಪ ನೀನು? ನಾನು ದೇವ್ರ ಹೆಸರು ಅನ್ನಂಗಿಲ್ಲ. ಯಾವ ದೇವ್ರ ಹೆಸರು ಅನ್ನಂಗಿಲ್ಲ? ರಾಮ ಅನ್ನಂಗಿಲ್ಲ. ರಾಮ ಅನ್ನಂಗಿಲ್ಲ ಅನ್ಕೋ ತಂದ್ಬಿಟ್ಟಿರು. ಸೊ ಹರತಿ ನಿಮಿಷ ಕಾಲಃ ಸರ್ವಂ, ಕಾಲಃ ಸರ್ವಂ ನಿಮಿಷಾತ್ ಹರತಿ. ಅದಕ್ಕೆ ಯಾವಾಗ ಕಾಲ ತಗೊಂಡು ಹೋಗ್ತದ ಅವನ್ನ ನೋಡಂತೋಳಿ, ನೋಡಂತೋಳಿ. ಯಾವುದು ತೋರಿಕೆಗೆ ಮಾತ್ರ ಇದ್ದು ಹೊರಟೋಗ್ತದೋ ಅದನ್ನು ವ್ಯಾವಹಾರಿಕ ಅಂತಲೂ ಕರೆಯೋದಿಲ್ಲ. ಒಂದು ಮಟ್ಟದಲ್ಲಿ ಕರೀತಾರೆ, ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ವ್ಯಾವಹಾರಿಕವೂ ಅಲ್ಲ, ಪಾರಮಾರ್ಥಿಕ ಅಂತೂ ಅಲ್ವೇ ಅಲ್ಲ. ಮತ್ತು ಅದು ಏನು ಅಂತಂದರೆ ಮಾಯಾ. ಏನು ಮಾಯಾ? ಇದ್ದು ತೋರಿ ಅಡಗುವುದು ಯಾವುದೋ ಅದು ಮಾಯ. ಅದೊಂದು ಡೆಫಿನೇಷನ್ ನಿಮಗೆ ನೆನಪಿರಬೇಕು. ಯಮಾಸ ಮಾಯ. ಯಾವುದು ವಾಸ್ತವಿಕವಾಗಿ ಇಲ್ಲವೋ ಇಲ್ಲವೋ ಆದರೂ ಇದ್ದು ತೋರಿ ಅಡಗುತ್ತದೆಯೋ ಅದನ್ನು ಮಾಯ ಅಂತ ಕರೀತಾರೆ. ಯಾಮ ಯಾವುದು ಇಲ್ಲವೇ ಇಲ್ಲ, ಮಾ ಅಂದರೆ ಇಲ್ಲವೇ ಇಲ್ಲ, ಯಾಮ ಅಂದರೆ ಯಾವುದು ಇಲ್ಲವೇ ಇಲ್ಲ. ಯಾವುದು ಇಲ್ಲವೇ ಇಲ್ಲ ಆದರೂ ಇದ್ದಂತೆ ತೋರಿ ಇದ್ದು ಅಡಿಗೆ ಹೋಗುತ್ತದೆ, ಅದನ್ನೇನು ಕರೆಯೋಣ ಮಾಯ. ಈವರೆಗೂ ನಾವು ಉದಾಹರಣೆ ಕೊಟ್ಟವಲ್ಲ, ಅವೆಲ್ಲ ಯಾವುವು? ಹಣ, ಧನ, ಯೌವನ, ಗರ್ವ, ಆಸ್ಟೇರಿ, ಫುಟ್ಬಾಲ್ ಪ್ಲೇಯರ್, ಭಾರಿ ಗೋಲ್ಡ್ ಮೆಡಲ್ ಎಲ್ಲ ತಗೊಂಡವನು, ಚಾಂಪಿಯನ್ಶಿಪ್ ಕ್ಲೇಮ್ ಮಾಡಿದವನು, ಕೋಟಿಗಟ್ಟಲೆ ಹಣ ಕೊಡಿಸಿದವನು, ಮಂಡಿ ಫ್ರ್ಯಾಕ್ಚರ್ ಆಗಿ ಬಿದ್ದ, ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದರು, ಈಗ ಅವನು ಮತ್ತೆ ಫುಟ್ಬಾಲ್ ಆಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾದರೆ ಅವನ ಮಂಡಿಯ ಬೆಲೆ ಎಷ್ಟು? ಅವನ ಫುಟ್ಬಾಲ್ ಬೆಲೆ ಎಷ್ಟು, ಅವನ ಮಂಡಿ ಎಷ್ಟು? ಅವನ ಮಂಡಿ ಬೆಲೆ ಎಷ್ಟು, ಫುಟ್ಬಾಲ್ನಷ್ಟು. ಈಗೇನಿದೆ ಅವನ ಪರಿಸ್ಥಿತಿ? ಬೆಡ್ ರಿಡನ್. ಎಷ್ಟೊತ್ತು ಬೇಕಾಗಿದ್ದಕ್ಕೆ? ಕ್ಷಣ. ಕ್ಷಣಾರ್ಥದಲ್ಲಿ ಈಗ ಆಡ್ತಾ ಇದ್ದವ ಪಾದ. ಮಾಕುರು ಧನ ಜನ ಯೌವನ ಗರ್ವ ಮಾಯಾಮಯ ಇದಂ ಅಖಿಲಂ. ಏನಿದೆಯೋ ಅದಷ್ಟು ಮಾಯಾ ಎನ್ನುವುದನ್ನು ನೀನು ಗುರುತಿಸು. ಎಲ್ಲೋ ಮಾಯಾ, ಅದರ ಮುಂದೆ ಗತಿಯೇನು? ಅಸ್ತಿ ಏಕಂ ಸತ್ಯಂ ಕಿಂ ತತ್ ಸತ್ಯಂ ಪಾರಮಾರ್ಥಿಕ ಸತ್ಯಂ ಕಿಂ ತತ್ ಪಾರಮಾರ್ಥಿಕ ಸತ್ಯಂ ಬ್ರಹ್ಮಪದಂ. ಬ್ರಹ್ಮಪದಂ ಶಾಶ್ವತವಾದ ಸತ್ಯ. ಯಾವ ಸತ್ಯವೂ ಎಂದಿಗೂ ಕೂಡ ಇದ್ದು ಅಡಗುವುದಲ್ಲ. ಸತ್ಯದ ಆಶ್ರಯದಲ್ಲಿ ಇರುವುದೆಲ್ಲವೂ ಇದ್ದು ಅಡಗಿ ಹೋಗ್ತದೆ. ಆದರೆ ಸತ್ಯವು ಇದ್ದು ಅಡಗುವುದಲ್ಲ, ಅದು ಯಾವತ್ತಿಗೂ ಇದ್ದದ್ದೇ. ಆ ಶಾಶ್ವತವಾದ ಸತ್ಯ ಯಾವುದು? ಬ್ರಹ್ಮ ಅಂತ ಪ್ರಸಿದ್ಧವಾಗಿದೆಯೋ, ಪ್ರವೇಶ ವಿಧಿತ್ವ. ಆ ಬ್ರಹ್ಮನನ್ನು ತಿಳಿದು ನೀನು ಬ್ರಹ್ಮನನ್ನು ಪ್ರವೇಶಿಸು, ಅಂದರೆ ಬ್ರಹ್ಮಸ್ವರೂಪನಾಗು. ದಿನಯಾಮಿನ್ಯೌ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯುಃ ತದಪಿ ನ ಮುಂಚತ್ಯಾಶಾವಾಯುಃ ತಂದಿನ ಯಾಮಿನ್ಯೌ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯುಃ ತದಪಿ ನ ಮುಂಚತ್ಯಾಶಾವಾಯುಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ನಹಿ ನಹಿ ರಕ್ಷತಿ. ದಿನ ಯಾಮಿನ್ಯೌ ಎರಡುಗಳಲ್ಲಿ, ಈ ಎರಡು ಯಾಮಿನ್ಯವು ಈ ಎರಡುಗಳಲ್ಲಿ, ಏನೆರಡು? ಒಂದು ಹಗಲು, ಇನ್ನೊಂದು ಯಾಮಿನಿ. ಯಾಮಿನಿ ಅಂದರೆ ರಾತ್ರಿ. ಹಗಲು ಮತ್ತು ಈ ರಾತ್ರಿಗಳಲ್ಲಿ ಇಷ್ಟೇ ಅಲ್ಲ, ಸಾಯಂ ಪ್ರಾತಃ, ಹಾಂ, ಸಂಜೆ ಮತ್ತು ಬೆಳಗಿನ ಸಮಯದಲ್ಲಿ ಇಷ್ಟೇ ಅಲ್ಲ, ಶಿಶಿರ ವಸಂತ ಋತುಗಳಲ್ಲಿ ಏನಾಗ್ತದೆ? ಹೋಗ್ತವೆ ಬರ್ತವೆ, ಹೋಗ್ತವೆ ಬರ್ತವೆ. ಉದಯ ಆಗ್ತದೆ ಅಸ್ತು ಆಗ್ತದೆ, ಉದಯ ಆಗ್ತದೆ ಅಸ್ತು. ಹಗಲು ಹೋಗ್ತದೆ ರಾತ್ರಿ ಹೋಗ್ತದೆ, ರಾತ್ರಿ ಹೋಗ್ತದೆ ಹಗಲು ಬರ್ತದೆ. ಇವೆಲ್ಲ ಇರುವುದೇ. ಇಷ್ಟರೇ ನೋಡಿ ನಾವು ಮರಣದ ಭಯದಿಂದ ದೂರ ಇರಬೇಕು. ಇರುವುದೇ ಹೋಗ್ತವೆ ಬರ್ತವೆ, ಹೋಗ್ತವೆ ಬರ್ತವೆ. ಅದರೊಳಗೂ ಮದುಗುಂದ ಆಶ್ರಮದ ತೋಟದಲ್ಲಿ ಗಿಡಗಳಿಲ್ವೋ ಇವೆ, ಹೂಗಳು ಬಿಡೋದಿಲ್ವೋ ಬಿಡ್ತಾವೆ, ಕಾಯಿಗಳಾಗೋದಿಲ್ವೋ ಆಗ್ತವೆ, ಹಣ್ಣುಗಳಾಗೋದಿಲ್ವೋ ಆಗ್ತವೆ, ಆಮೇಲೇನಾಗ್ತವೆ ಹೋಗಿ ಬಿಡ್ತವೆ, ಪುನಃ ಮತ್ತೆ ಆಗ್ತವೆ, ಪುನಃ ಮತ್ತೆ ಹೋಗಿ ಬಿಡ್ತವೆ. ನಿನ್ನೆ ಅಜ್ಜ ಕೂತ್ಕೊಂಡು ಹೇಳ್ತಿದ್ರು, ಇಲ್ಲೊಂದು ಏಳೆಂಟು ಮಾವಿನ ಹಣ್ಣು ಉಳ್ಕೊಂಡವ, ಇವು ಏನಾಗ್ತಾವ ಏನು ಅಂತ ಇಷ್ಟ ಅಂದರು. ನಾ ಎದ್ದು ಬೆಳಗ್ಗೆ ನೋಡಿದೆ, ದಮ ನಾಲ್ಕು ಹೋಗಿ ಬಿಟ್ಟು ಅದ್ರ ಹೋಗಿ. ಎಷ್ಟೊತ್ತು ಬೇಕ್ರಿ? ಒಂದು ಸಲ ಅದು ಮುಷ್ಯ ಬಂದು ಹಿಂಗೆ ಜಿಗಿದು ಹೋತಂಕ ಗುಲೇಲ ನಿಂದು ಹೇಳಿ ಟೂ ಪಾಯಿಂಟ್ ಟೂನ ಏನದು, ಟೂ ಬೈ ಟೂನ ಅಲ್ಲ, ಟೂ ನಾಟ್ ಟೂ, ಟೂ ನಾಟ್ ಟೂ, ತ್ರೀ ನಾಟ್ ಟೂ ಬುಲೆಟ್ ಇರ್ತಾವಲ್ಲ, ಹಾಂ, ಯಾವ್ಯಾವ ಉಪಯೋಗಗಳು ನಮ್ಮ ಮನುಷ್ಯಗಳಿಗೆ ಅಲ್ಲ, ಸಾಕ್ಷಾತ್ ಹನುಮಂತನ ಅವತಾರಗಳಲ್ಲ, ಏನೇನು ಉಪಯೋಗ ಬರೋದಿಲ್ಲ ಎಲ್ಲ. ಕಾಲ ಕ್ರೀಡತಿ ಗಚ್ಚತಿ ಆಯು, ಕಾಲ ಕ್ರೀಡತಿ, ಏನು ಕಾಲ ಕ್ರೀಡತಿ, ಇದಷ್ಟು ಸಮಯದ ಆಟ, ಸಮಯದ ಆಟ, ಹಗಲು ರಾತ್ರಿಗಳು ಸಮಯದ ಆಟ, ಸಂಜೆ ಬೆಳಗುಗಳು ಸಮಯದ ಆಟ. ಈ ಸಮಯದ ಆಟದಲ್ಲಿ ಏನಾಗ್ತದೆ, ಬರ್ತಾವೆ ಹೋಗ್ತಾವೆ, ಬರ್ತಾ ಹೋಗ್ತಾವೆ, ಹೋಗ್ಲಿ ಬಿಡು. ಅಯ್ಯೋ ಮನೆ ಸುಟ್ಟೋಯ್ತೋ, ಹೋಗ್ಲಿ ಬಿಡು, ಹೊಸ ಮನೆ ಬರ್ತದೆ. ಮನೆ ಎಲ್ಲ ಒಂದು ಕಡೆಗೆ ಶೂಸ್ ಇಟ್ಟು ನಾ ಒಳಗೆ ಹೋದೆ. ಆಮೇಲೆ ಹೇ ತೆಗೆದಿಡ್ರಿ, ಯಾರು ಹೊತ್ಕೊಂಡು ಹೋಗ್ತಾರೆ ಶೂಸು ಅಂತ ಯಾರೊಬ್ರು ಕೂಗಿದ್ರು. ಕೂಗಿದ ಕೂಡಲೇ ನಾನು ಯಾರು ತೊಗೊಂಡು ಹೋಗೋದಿಲ್ಲ ರೀ, ಏ ತೊಗೊಂಡು ಹೋಗ್ತಾರೆ, ಇಷ್ಟು ಇಂಪಾರ್ಟೆಂಟ್ ಇದ್ದಂಗೆ ಅದು ಭಾರಿ ಚಲೋ ರೀ, ತೊಗೊಂಡು ಹೋಗ್ತಾರೆ. ನಾನು ಹೋಗ್ಲಿ ಬಿಡಿ, ಒಳ್ಳೇದಾಯ್ತು, ಹೊಸ ಶೂಸ್ ಬರ್ತದೆ. ಕಾಲ ಕ್ರೀಡತಿ ಗಚ್ಚತಿ ಹೋಗ್ತದೆ. ವೈ ಡೋಂಟ್ ಯು ಸೀ ದಿ ಪಾಸಿಟಿವ್ ಸೈಡ್? ಬರೇ ಅರ್ಧ ಅರ್ಧ ಗ್ಲಾಸ್ ಖಾಲಿ ಆಗಿದೆ, ಅರ್ಧ ಗ್ಲಾಸ್ ಖಾಲಿ ಆಗಿದೆ ಅಂತ ಯಾಕೆ ನೋಡ್ತೀಯಪ್ಪ? ಇನ್ನೂ ಅರ್ಧ ಇದೆ, ಇನ್ನೂ ಅರ್ಧ ಇದೆ. ಓ ಆಗ್ತದೆ, ಸರಿ ಹೋಗ್ತದಲ್ಲ, ಏನು ತೊಂದರೆ ಇಲ್ಲ. ಅರ್ಧ ಖಾಲಿ ಆಗಿದೆ ಅಂತ ನೆನೆಸ್ಕೊಂಡು ಅಯ್ಯೋ ಮುಂದೆ ಗತಿ ಏನು, ಪಾನಿ ಪಾನಿ ಪಾನಿ ಪಾನಿ ಪಾನಿ ಪಾನಿ. ಅವಳು ಹೆಣ್ಮಗಳು ಒಂದೇ ಸುನ್ ಎದಿ ಎದಿ ಹೊಡ್ಕೋತಿರ್ತಾಳೆ, ಅವ ಗಂಡ ಭಾರಿ ಜಿಪ್ಪಣಿ ಇರ್ತಾನೆ. ಇವಳು ಪಾನಿ ಪಾನಿ ಮಾರ್ವಾಡಿ ಹೆಂಗಸು ಪಾನಿ ಪಾನಿ ಅದಕ್ಕೆ ಎದೆ ಬಡ್ಕೋತಿರ್ತ, ಆಮೇಲೆ ಈಗ ಆಮೇಲೆ ಈಗ ಅಂತಿರ್ತಾನೆ. ಎಷ್ಟು ಸ್ಟೇಷನ್ದೊಳಗೆ ಟ್ರೈನ್ ನಿಂದಿರ್ತದೆ, ಎಷ್ಟು ಎಷ್ಟು ಸಲ ನೀರು ಸಿಗ್ತದೆ ಏನು ಕತೆ. ಇವನು ಮಾತ್ರ ಟೇರೋ ಟೇರೋ ಅಂತ ಹೇಳ್ತಿರ್ತಾನೆ. ಯಾಕೆ ಅಂತಂದರೆ ಎಲ್ಲ ಸ್ಟೇಷನ್ದೊಳಗೂ 50 paisa 1 rupee ತಗೋತಾರೆ. ಆ ಮುಂದೆ ಬರೋಡ ಸ್ಟೇಷನ್ದೊಳಗೆ ಅಲ್ಲಿ ಹಣ ಇಲ್ಲ, ಫ್ರೀಯಾಗಿ ಕೊಡ್ತಾರೆ. ಅದಕ್ಕೆ ಇವ ಯಾರ ಸ್ಟೇಷನ್ ದಾರಿ ಕಾಯ್ತಿರ್ತಾನೆ, ಬರೋಡ ಸ್ಟೇಷನ್ ದಾರಿ ಕಾಯ್ತಿರ್ತಾನೆ. ಆ ಬರೋಡ ಸ್ಟೇಷನ್ ಬಂದ ಕೂಡ ಏನು ಮಾಡ್ತಾನೆ ಅಂತಂದು ಕೇಳಿ, ದೇಖೋ ಅಭಿ ಪಾನಿ ಆಗಯ್ಯ, ಹೋಗಿ 4 bottles ತುಂಬ್ಕೊಂಡು ತಂದಿರ್ತಾನೆ. ಆಮೇಲೆ ಅಷ್ಟೊತ್ತಿಗೆ ಉಳಿದ ಹೆಣ್ಮಕ್ಳು ಹತ್ತಿರ್ತಾರಲ್ಲಿ, ಆವಿಗೆ ಶುರು ಮಾಡಿದ್ಲ. ಆಮೇಲೆ ಪಾನಿ ನಹಿತ ಐಸಾ ಹೋಗ್ಯ ಪಾನಿ ನಹಿತ ಇವ ಅಂತ ಈ ಪಾನಿ ಅದಲ್ಲಪ್ಪ ಯಾಕೆ ಬಡ್ಕೊತೀಯ ಅದನ್ನ ನಹಿತ ನಾವು ಹಿಂಗಿದ್ದೇವೆ ಅಂದರೆ ಪಿಷ್ಟಸ್ಯ ಪೇಷಣಂ ಹಂಗೆ ತಿರುವಿದ್ದು ಏನು ಯಾವ್ಯಾವ್ದಂತ ಎಷ್ಟಂತ ಮಾತಾಡ್ತೀರಿ ಒಂದು ಬೀಜದಂತ ಮಾತು ಶಂಕರಾಚಾರ್ಯ ಹೇಳ್ಬಿಟ್ರು ಏನದು ಕಾಲಃ ಕ್ರೀಡತಿ ಆಯುಹು ಗಚ್ಚತಿ ತದಪಿನ ಮುಂಚತಿ ಆಶಾವಾಯುಹು ಇಷ್ಟಾದರೂ ಕೂಡ ಆಶೆಯ ಲೆಕ್ಕಾಚಾರ ಇನ್ನೂ ನಿನ್ನ ಕೈ ಬಿಟ್ಟು ಹೋಗಿಲ್ಲ ಕಣ್ಣಾರೆ ನೋಡ್ತೀಯಾ ಕ್ಷಣಾರ್ಧದಲ್ಲಿ ಕಿತ್ಕೊಂಡು ಹೋಗ್ತದೆ ಕಣ್ಣಾರ ನೋಡ್ತೀಯಾ ನಾಶವಾಗಿ ಹೋಗ್ತವೆ ಕಣ್ಣಾರ ನೋಡ್ತೀಯಾ ಕಳತನ ಆಗೋಗ್ತದೆ ಯಾವುದು ಶಾಶ್ವತ ಉಳಿಯೋದಿಲ್ಲ ನೋಡಿಯೂ ಕೂಡ ಅದರಲ್ಲಿ ನಿನ್ನ ರುಚಿ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಆಶಾವಾಯು ನ ಮುಂಚತಿ ಅದು ಬಿಟ್ಟು ಹೋಗಲಿಲ್ಲ ನಿನಗೆ ಕಾತೆ ಕಾಂತ ಧನಗತ ಚಿಂತ ವಾತುಲ ಕಿಂ ತವ ನಾಸ್ತಿ ನಿಯಂತ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾನವ ತರಣೇ ನೌಕಾ ಕಾತೆ ಕಾಂತ ಧನಗತ ಚಿಂತ ವಾತುಲ ಕಿಂ ತವ ನಾಸ್ತಿ ನಿಯಂತ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾನವ ತರಣೇ ನೌಕಾ ಕಾತೆ ಕಾಂತ ಸತಿ ನಿನ್ನ ಗಾರು ನಿನ್ನ ಹೆಂಡತಿ ಅಂತ ಹೇಳ್ಕೋತಿಯಲ್ಲೋ ಎದೆ ಬಡ್ಕೊಂಡು ಹಾರಾಡ್ತೀಯಲ್ಲೋ ಯಾರವಳು ಅಂತರಪಟದ ಆಚೆಗಿದ್ದಾಗ ಆಕೆ ಕುರುಡಿನೋ ಕುಂಟಿನೋ ಕಪ್ಪು ಬೆಳಗೋ ನಿನಗೆ ಗೊತ್ತಿದ್ದಿದ್ದಿಲ್ಲ ಹಳೆ ಮದುವೆಗಳು ಅಂತರಪಟ ಹೇಳಿದ್ರು ಹಿಂಗ ನನ್ನ ಜೀವನದ ಪ್ರಾಕ್ಟಿಕಲ್ ಆಗಿದೆ ಅಂದಂಗೆ ಕೇಳಿದ್ರು ಅದಕ್ಕ ಹೇಳಿದೆ ಹಳೆ ಕಾಲದ ಮದುವೆ ಅಂತ ಹೇಳಿದ ಹಳೆ ಕಾಲದ ಮದುವೆ ಅಂತರ್ಪಟ ಆಳು ಮುಖ ಇವನ್ ನೋಡಂಗಿಲ್ಲ ಇವನ ಮುಖ ಹಾಕಿ ನೋಡಂಗಿಲ್ಲ ಎಲ್ಲಿ ತನಕ ಅದು ಆ ಅಂತರ್ಪಟ ಕೆಳಗೆ ಬಿದ್ದ ಮೇಲೆ ಒಬ್ಬರಿಬ್ಬರು ಮುಖ ಕಾಣಿಸೋದು ಅಲ್ಲಿ ತನಕ ಹಿರಿಯರೆಲ್ಲ ನೋಡಿರ್ತಾರೆ ಹಾಂ ಅವ್ರ ದೃಷ್ಟಿಯೊಳಗೆ ಸುರಸುಂದರಿನ ಹುಡುಕಿರ್ತಾರವ್ರು ಅದರೊಳಗೇನು ಎರಡನೇ ಮಾತೇ ಇಲ್ಲ ಆದರೆ ಇವನ ದೃಷ್ಟಿಯೊಳಗೆ ಇವನು ಯಾವುದನ್ನು ಲೈಕ್ ಮಾಡ್ತಾನೋ ಆ ಲೈಕ್ ಇರೋಂಗಿಲ್ಲ ಆದರೆ ಏಳು ಜನ್ಮಕ್ಕೂ ಅವಳೇ ಹೆಂಡತಿ ಏನು ಮಾಡೋದು ಸೊ ಕಾತೆ ಕಾಂತ ಏನು ಅನ್ಕೋತೀನಿ ಅಕ್ಕಿ ಅರ್ಧ ಅಂಗಿ ನೀನು ನಾನು ನಾನು ನೀನು ಅರ್ಧ ಶರ್ಟ್ ನಿಂದು ಅರ್ಧ ಶರ್ಟ್ ನಂದು ಇಬ್ಬರು ಎಷ್ಟು ಕೇವಲ ಕೇಳ್ತಾಳೆ ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಅದ ಅಂತ ಕೇಳ್ತಾಳೆ ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಅದ ಅವ ಅಂತಾನ ನಿನಗಾಗಿ ಬೇಕಾದ್ರೆ ಪ್ರಾಣನೂ ಕೊಡ್ತೀನಿ ಅಂತ ನೀವು ಪ್ರಾಣ ಕೊಟ್ಮೇಲೆ ನಾನೇ ಹಾಕಿರ್ಲಿಲ್ಲ ಇವೆಲ್ಲ ಹೆಂಡತಿಯ ಹೆಸರಿನಲ್ಲಿ ಪ್ರಯೋಗಿಸುವ ರಾಂಗ್ ಡೈಲಾಗ್ಗಳು ಪತಿನೇ ಆಗಲಿ ಪತ್ನಿನೇ ಆಗಲಿ, ನಾನೇ ಒಂದು ಮಾತು, ಮೋಹದ ಸಂಕೇತಗಳು. ಇನ್ನು ಮಕ್ಕಳಾದ್ರಂತೂ ಮುಗಿದೇ ಹೋಯಿತು. ಮೋಹ ಮೋಹ ಮೋಹ ಮೋಹ, ತೊಳಿ ಮ್ಯಾಲ ಕೂರಿಸಿ ಮಲಗಿಸಿ ಊಟ ಮಾಡಿಸಿ ಬಂದೆ ಅವನಿಗೆ. ಹಾಂ, ಹ್ಞೂ ಅಂತಳು. ಹೋಗುತ್ತದೆ ಇಲ್ಲ, ನಿನ್ನ ತಲೆ ಆಗಿದ್ದಿಲ್ಲ. ಎಷ್ಟು ಮೋಹ ಪಾಪ ಪಾಪ ಪಾಪ ಪಾಪ. ಎನಿವೇ, ಅವೆಲ್ಲ ಮೋಹಗಳನ್ನು ಒಟ್ಟಾರೆ ತಾತ್ಪರ್ಯವಾಗಿ ಒಂದೇ ಶಬ್ದದಲ್ಲಿ ತೋರಿಸ್ತಾರೆ, ಕಾಂತ. ತೇ ಕಾಂತ ಕಾ, ಆಫ್ಟರ್ ಆಲ್ ವಾಟ್ ಈಸ್ ವೈಫ್? ದೆನ್ ಯು ಕ್ಯಾನ್ ಸೇ ವಾಟ್ ಈಸ್ ಹಸ್ಬೆಂಡ್. ಯು ಕ್ಯಾನ್ ಆಲ್ಸೋ ಸೇ ಆಫ್ಟರ್ ಆಲ್ ವಾಟ್ ಚಿಲ್ಡ್ರನ್ ಆರ್. ನೀ ಅಂದ್ಕೊಂಡಿದ್ಯಾ ನನ್ನ ಮಗನ ಮುಖ ಹಿಂಗೆ ಇರಬೇಕು, ನೀ ಅಂದ್ಕೊಂಡಿದ್ದೆ ನನ್ನ ಮಗನ ಕಣ್ಣು ಹಿಂಗೆ ಇರಬೇಕು. ಅವನ ಮುಖ ಅವ ತಂದಾನ, ಅವನ ಮೂಗು ಅವ ತಂದಾನ, ಅವನ ಕಣ್ಣು ಅವ ತಂದಾನ, ಎಲ್ಲ ಅವ ಯಾಕೆ ಹಿಂಗೆ ಮಾಡ್ತದ? ಆರಿಸಿದ ಜನ್ರೇಟರ್ ಅದನ್ನ ಆರು ಕೊಡೋದ್ ಬಿಟ್ಟು ಎಂಟು ಕೊಡೋದ. ಈಗ ನಿನ್ನ ಅರ್ಧ ಗೌರ್ಮೆಂಟ್ ಆಗ್ಬಿಟ್ಟು ಬಿಡು. ಇದೇ ನಂಬರ್ ಒನ್ ಮೋಹ. ಎರಡನೇ ಮೋಹ ಯಾವುದಂದ್ರೆ ಧನಗತ ಚಿಂತ, ಐಶ್ವರ್ಯದ ಚಿಂತ. ಈ ಮರ ಇದ್ದಾನೆ ನೋಡಿ, ನಿಶ್ಚಿಂತ, ಏನೇನಿಲ್ಲ, ಮಕ್ಕಳ ಕೈ ಕೊಟ್ಟು ಖಾಲಿ ಆಯ್ತು, ಅಂಗಡಿ ತೊಗೋತಿಯಪ್ಪ ಹತ್ತುಗ, ಮನೆ ತೊಗೋತೀಯ ಹತ್ತುಗ, ಸ್ವಾಮೀಜಿ ಎಲ್ಲ ಬಿಟ್ಟೆ ನಾ ಎಲ್ಲಿ ಹೋಗಲಿ, ಅದಕ್ಕೆ ನಿಮ್ಮ ಹತ್ರ ಏನು ಗೊತ್ತಾ? ಹೌದಲ್ಲ, ಎಲ್ಲ ಬಿಟ್ಬಿಟ್ರಲ್ಲ. ಖಾತೆ ಕಾಂತ ಧನಗತ ಚಿಂತ. ವೈ ಯು ಗೆಟ್ ವರೀಡ್ ಅಬೌಟ್ ದಿ ವೆಲ್ತ್? ಇವತ್ತು ನಿನ್ನೆ ಅವ್ರದ್ದಿತ್ತು, ಇವತ್ತು ನಿಂದು, ಇವತ್ತು ನಿಂದದ, ನಾಳೆ ಇವ್ರದ್ದದ, ಅದಕ್ಕೆ ಯಾಕೆ ಸ್ಥಳ ಕಟ್ಸ್ಕೋಬೇಕು? ನಾನು ಎಷ್ಟೋ ಸಲ ಹೇಳಿದೆ ನಿಮಗೆ, ಯಾಕ್ರಿ ಮುಖ ಹಂಗಾಗದು? ಅವಾಗ ಅವ್ರು ಹೇಳೋಂಗಿಲ್ಲ, ಬಾಜುಗ್ ಹೇಳ್ದು ಅವ್ರು ಪರ್ಸ್ ಕಳ್ಕೊಂಡಾರಂತ್ರಿ, ಬಲ್ ಚಂದ ಜೋಕಿಲ್ಲ, ಅವ್ರು ಪರ್ಸ್ ಕಳ್ಕೊಂಡಾರ. ಅವ್ರು ಹೇಳಿಬಿಡು, ಇಲ್ರಿ ಅವ್ರಿಗೆ ಒಂಥರ ಬೇಜಾರಾಗ್ತದೆ ಅಂತ ಹೇಳಿದ್ರು. ಆಯ್ತಪ್ಪ, ಪರ್ಸ್ ಕಳ್ಕೊಂಡು ಏನಿತ್ತು ಪರ್ಸ್ನಾಗ? ಏ ರೂಪಾಯಿ ಇದ್ದು ರೀ, ರೂಪಾಯಿ ಕಳ್ಕೊಂಡಾರಿ. ನಾನು ಸಡನ್ನಾಗಿ ವಿಚಾರ ಮಾಡಿದೆ, ರೂಪಾಯಿ ಹೆಂಗೆ ಕಳ್ಕೊಳಕ್ಕೆ ಸಾಧ್ಯ? ರೂಪಾಯಿ ಹೆಂಗೆ ಕಳ್ಕೊಳಕ್ಕೆ ಸಾಧ್ಯ? ಇವ್ರ ಕೈಲಿಲ್ಲ, ಅವ್ರ ಕೈಲಿ ಇರ್ತದ, ಯಾರ್ದೊಬ್ರ ಕೈಯಾಗ ಇರ್ತದ, ಅದು ಯಾರ್ದೊಬ್ರ ಜೀವನಾಗ ಇರ್ತದ, ಯಾರ್ದೊಬ್ರ ಅಂಗಡಿಯಾಗ ಇರ್ತದ. ಮತ್ತೆ ಕಳೀತ ಅಲ್ಲಿ ಕಳೀತಂದ್ರೆ ನೋಡ್ರಿ, ರಾತ್ರಿ 12 ಗಂಟೆ ಕಳೀತು ನೋಡ್ರಿ. ಅದಕ್ಕಂತಾರ ಕಳಿಯೋದು ಅಂತಂದ್ರೆ, ರಿಯಲ್ ರಿಯಲ್ ಕಳತನ ಅದು. ಹೋಗಿ ಬಿಡ್ತದೆ, ಇವತ್ತಿಗೂ ಇನ್ನೂ ಎಡ್ಡು ಸಿಗಿರ್ಕತ್ತಾವ, ಅವರೆಲ್ಲ ಜೈಲು ಹೋಗದೆ. ಧನಗತ ಚಿಂತಾಕ, ಯಾಕೆ ನೀನು ಇಷ್ಟೊಂದು ಕೊರಗುತ್ತೀಯ ಹಣದ ವಿಚಾರ? ಖಾತೆ ಕಾಂತ ಧನಗತ ಚಿಂತ, ವಾತುಲ ಕಿಂತವ ನಾಸ್ತಿನಿ ಅಂತ. ವಾಸ್ತವಿಕವಾಗಿ ವಾತುಲ, ವಾಸ್ತವಿಕವಾಗಿ ನಿನಗೆ ಕಂಟ್ರೋಲ್ ಮಾಡೋರು ಯಾರು ಇಲ್ಲೇನೋ. ನಾಸ್ತಿ ನಿಯಂತ, ನಿಯಂತ ಅಂದ್ರೆ ನಿಯಂತ್ರಿಸೋರು, ನಾಸ್ತಿ ನಿನಗೆ ನಿಯಂತ್ರಣ ತರೋರು ಯಾರು ಇಲ್ಲ ಅಂತ ತಿಳ್ಕೊಂಡು ಏನು ಉಪರ್ವಾಲ ಸಬ್ ದೇಖ್ರಾಹ, ನೀನು ಎಷ್ಟು ಹಾರಾಡ ಅವ್ರನ್ನೆಲ್ಲ ಹೇಗೆ ಕುಡಿಸ್ಬೇಕು, ಯಾವಾಗ ಕುಡಿಸ್ಬೇಕು, ಎಲ್ಲಿ ಕುಡಿಸ್ಬೇಕು, ಎಲ್ಲಿ ಎಸಿಬೇಕು ಈಶ್ವರನಿಗೆ ಗೊತ್ತ. ವಾತುಲ ಕಿಂತವ ನಾಸ್ತಿನಿ ಅಂತ ತ್ರಿಜಗತಿ ಮೂರು ಜಗತ್ತಿನಲ್ಲಿ ಸಜ್ಜನ ಸಂಗತಿ ಏಕ, ಮೂರು ಲೋಕದಲ್ಲಿ ಸಜ್ಜನರ ಸಂಘವು ಹೆಜ್ಜೇನು ಸವಿದಂತೆ. ಆ ಸಜ್ಜನರ ಸಂಘ ಮಾತ್ರ ಭವಾಣವ ತರಣೇ ನೌಕಾ ಭವತಿ, ಈ ಭವ ಎನ್ನುವ ಸಮುದ್ರವನ್ನು ದಾಟಿಸುವ ನೌಕಾ ಹಡಗು. ಏನದು ಹಡಗು? ಸಜ್ಜನ ಸಂಗತಿ. ಇದನ್ನ ಮುಂಚೆ ಏನು ಹೇಳಿದ್ರು? ಸತ್ಸಂಗತ್ವೇ ನಿಸ್ಸಂಗತಿ. ಅದೇ ವಾಕ್ಯದಲ್ಲಿ ಹೇಳ್ತಾರೆ, ಸಜ್ಜನ ಸಂಗತಿ ಏಕಾ, ಅದು ಮಾತ್ರ ನಿನಗೆ ಅವಕಾಶ ಮಾಡಿಕೊಡ್ತದೆ. ಆದ್ದರಿಂದ ಏಕಾಭವತಿ ನೌಕಾಭವತಿ, ಸಜ್ಜನ ಸಂಗತಿ ಭವಾರ್ಣವ ತರಣೇ ನೌಕಾಭವತಿ. ಸಜ್ಜನ ಸಂಗತಿ ಅನ್ನುವಂಥದ್ದು ಇದು ನೌಕಾ, ಇದು ಭವ ಆರ್ಣವ, ಸಂಸಾರ ಎನ್ನುವಂತಹ ಸಾಗರವನ್ನು ದಾಟಲಿಕ್ಕೆ ಏನು ಮಾಡಿಕೊಡ್ತದೆ, ಅವಕಾಶ ಮಾಡಿಕೊಡ್ತದೆ. ವಿಜ್ಞಾನ ನೌಕೆಯೊಳಗೆ ಬರ್ತದೆ ನೋಡ್ರಿ, ವಿಜ್ಞಾನ ನೌಕೆಯೊಳಗೆ ಇದೇ ಬರ್ತದೆ, ಸೇಮ್ ಥಿಂಗ್. ಇವನಂದ, ಯು ಆರ್ ರೈಟ್ ಸರ್, ನಾನು ಸುಮ್ಮನೆ ನನ್ನ ಲೈಫೆಲ್ಲ ಹಾಳು ಮಾಡಿಕೊಂಡೆ, ಈಗ ನಾನು ಸಜ್ಜನರ ಸಂಗತಿ ಎಲ್ಲಿ ಸಿಗುತ್ತದೆ ಅಂತ ಹುಡ್ಕೊಂಡು ಹೋಗ್ತೀನಿ. ಆದರೆ ಭಾರಿ ಡಿಸಪಾಯಿಂಟ್ಮೆಂಟ್ ಆಗಿದೆ. ಯಾಕೋ ಏನಾಗ್ತ ನಿನಗೆ, ಒಬ್ಬ ಅಜ್ಜಟಿ, ಒಬ್ಬ ಮುಂಡಿ, ಇವರ ಇಷ್ಟು ಥರ ಇದ್ದಾರೆ, ಇವರು ಮೋಸ ಮಾಡೋದೇ ಜಾಸ್ತಿ ಅಂತ ಕಂಡು ಬರ್ತಾ ಇದೆ ನನಗೆ. ಆದ ಕಾರಣ ಹೆಂಗೆ ನಾನು ಯಾರನ್ನು ನಾನು ನೆಚ್ಕೋಬೇಕು? ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಬರೇ ವೇಷಭೂಷಣಗಳ ಮಾತ್ರ ನೋಡಿಕೊಂಡು ಹೋಗಬೇಡ್ರಿ. ಜಟಿಲು ಮುಂಡಿ ಲುಂಚಿತ ಕೇಶ, ಕಾಷಾಯಾಂಬರ ಬಹುಕೃತ ವೇಷ, ಪಶ್ಯನ್ನಪಿ ಚ ನ ಪಶ್ಯತಿ ಮೂಢ, ಉದರ ನಿಮಿತ್ತ ಬಹುಕೃತವೇಶ, ಜಟಿಲೋ ಮುಂಡಿ ಲುಂಚಿತ ಕೇಶ, ಕಾಷಾಯಾಂಬರ ಬಹುಕೃತವೇಶ, ಪಶ್ಯನ್ನಪಿ ಚ ನ ಪಶ್ಯತಿ ಮೂಢ, ಉದರ ನಿಮಿತ್ತಂ ಬಹುಕೃತವೇಶ. ಹೌದು, ನೀ ಹೇಳೋದು ಸತ್ಯ. 99 ಭಾಗದ ನಾವು ಯಾರನ್ನ ಸಜ್ಜನರು ಸತ್ಸಂಗವನ್ನು ಕೊಡ್ತಾರೆ ಅಂತ ಅಂದ್ಕೊಂಡು ನಾವು ಹೋಗಿರ್ತೀವಿ, ಅವರಲ್ಲಿ ನಾಟಕೀಯವಾದಂತಹ ಆಡಂಬರಿತವಾದಂತಹ ವೇಷಭೂಷಣಗಳನ್ನು ನೆಚ್ಚಿಕೊಂಡಂತಹ ಸಂಖ್ಯೆನೇ ಜಾಸ್ತಿ ಇರುತ್ತದೆ. ನಾ ಹೇಳಿದ್ನಲ್ಲ, ಅಡ್ಡಪಲ್ಲಿಗೆ ಉತ್ಸವದೊಳಗೆ ನಿಂತೋತು, ಉತ್ಸವ ನಿಂತೋತು. ಕಾರಣ ಏನು ಅಂತಂದರೆ, ಒಂದು ಉಂಗುರ ಕಳೆದು ಹೋಗ್ತದೆ, 10 ಉಂಗುರದೊಳಗೆ. ಇದೇ ರಾಣಿ ಚೆನ್ನಮ್ಮ ಸರ್ಕಲ್ನೊಳಗೆ ನಿಂತೋತು, ಅದಗಾಡಲಿಲ್ಲ, ಎಲ್ಲ ಅನೌನ್ಸ್ ಮಾಡಿಬಿಟ್ರು, ಪಲ್ಲಕ್ಕಿ ಮುಂದೆ ಹೋಗೋದಿಲ್ಲ, ಎಲ್ಲಿ ತನಕ ಉಂಗುರ ಸಿಗೋದು. ಇವ ಆಗಿನ ಕಾಲದಲ್ಲಿ ವೈದಿಕ ತತ್ವವನ್ನು, ಪಾರಮಾರ್ಥಿಕ ಸಿದ್ಧಾಂತವನ್ನು ಒಪ್ಪದೇ ಇದ್ದಂತಹ, ಒಪ್ಪಲಿಲ್ಲ ಅಂದರೆ ಒಪ್ಪಲಿಲ್ಲ, ಆದರೆ ಅಪಾಯಕಾರಿಯಾದಂತಹ, ಆಘಾತಕಾರಿಯಾದಂತಹ ಮಾರ್ಗದರ್ಶನವನ್ನು ವ್ಯಾಪಕವಾಗಿ ಪ್ರಚಾರ ಮಾಡೋದು ಭಾರಿ ಡೇಂಜರ್ಸ್. ಸಿದ್ಧಾಂತ ಒಪ್ಪುವುದಿಲ್ಲ, ನಿಮ್ಮ ಸಿದ್ಧಾಂತ ಬೇರೆ ಇದೆ, ನಿಮ್ಮ ಸಿದ್ಧಾಂತ ನೀವು ಇಟ್ಕೊಡ್ರಿ, ನಮ್ಮ ಸಿದ್ಧಾಂತ ನಾವು ಇಟ್ಕೋತೇವೆ, ದಟ್ಸ್ ಓಕೆ ಫೈನ್. ಬಟ್ ತಮ್ಮ ಸಿದ್ಧಾಂತವನ್ನು ಆಘಾತಕಾರಿಯಾಗಿ ಪ್ರಚಾರ ಮಾಡ್ತಾರೆ ನೋಡಿ. ಅವರ ಒಂದು ಗುಂಪುಗಳೇ ಇದ್ದವು ಅಲ್ಲಿ, ಒಂದಲ್ಲ ಎರಡಲ್ಲ ಗುಂಪುಗಳೇ ಇದ್ದವು, ಜೈನ್ಸು, ಬುದ್ಧಿಸ್ಸು, ಚಾರುವಾಕರು, ಕಾಣಾದರು, ವೈಶೇಷಿಕರು, ಇವರೆಲ್ಲ ಬೇರೆ ಬೇರೆ ಗುಂಪಿನ ಜನ. ಇವರು ಅವರವರು ಏನು ಹೊಳಿತದ ಅಂತ ಹೇಳೋದು ಸಾಧನ, ಕೂದ್ಲ ಕಿತ್ಕೊಳ್ರಿ ಅಂತ ಹೇಳೋದು, ಇನ್ನೊಬ್ಬರು ಮುಂಡಿ ಮಾಡಿಕೊಡ್ರಿ, ಮುಂಡನ ಮಾಡಿಕೊಡ್ರಿ ಅಂತ. ಒಬ್ರು ಅಂದ್ರು ನೀವು ಮುಂಡಿನೂ ಬಾಳ್ಬೇಡ್ರಿ, ಜಟ ಬಿಟ್ಬಿಡ್ರಿ, ನೀ ಇದನ್ನು ಮುಟ್ಬೇಡ್ರಿ, ಇದನ್ನು ಮುಟ್ಬೇಡ್ರಿ, ಬೆಳೀರಿ ಎಷ್ಟು ಬೆಳೆದಂದ್ರೆ. ಜಟಿಲು ಮುಂಡಿ ಲುಂಚಿತ ಕೇಶ, ಮತ್ತವರು ಕಾಷಾಯಾಂಬರ ಬಹುಕೃತ ವೇಷ. ಈ ಕೂದ್ಲ ಕಿತ್ತುವರು ಇದು ಒಂದು ಅವ್ರ ವೇಷ, ಅವ್ರದ್ದು ಮತ್ತೊಂದು ವೇಷ. ಯಾರು ಹೇಳ್ರಿ ಮುಂಡಿ ಅಂದರೆ? ಮುಂಡಿ ಅಂದರೆ ಯಾರು? ಭಿಕ್ಕು. ಬೌದ್ಧರು. ಲುಂಚಿತ ಕೇಶ ಅಂದ್ರೆ ಜೈನರು. ಕಾಷಾಯಾಂಬರ ಅಂದ್ರೆ ಶಂಕರಾಚಾರ್ಯರ ಫಾಲೋವರ್ಸ್. ಇವಷ್ಟು ಬರೀ ವೇಷಗಳಷ್ಟೇಪ. ಅವ್ರು ಎಷ್ಟು ಚಂದ ಇಲ್ಲಿ ಬರೆದಿಟ್ಟಾರಂದ್ರೆ, ಅವ್ರ ಲುಂಚಿತ ಕೇಶ ಅಂದಷ್ಟಕ್ಕೆ ಅವನು ಕೆಟ್ಟವನಿರ್ಬೇಕು ಅಂತೇನಿಲ್ಲ, ಆದರೆ ಆ ಮಾರ್ಗವನ್ನು ಅನುಸರಿಸ್ತಾ ಇದ್ದಾನೆ. ಆದರೆ ಅದರೊಳಗೆ ಏನದೆ ವೇಷದ, ಅದೊಂದು ವೇಷ. ಇನ್ನು ಮುಂಡನ ಮಾಡ್ಕೋತಾನೆ, ಇದೊಂದು ವೇಷ. ರಾಮಕೃಷ್ಣ ಆಶ್ರಮ ಮುಂಡನ ಕರೀತಿರ್ತಾರೆಲ್ಲ ಕರ ಕರ ಕರ ಕರ ಅದೇ. ಆದರೆ ಜನರಿಗೆ ಅದು ಗೊತ್ತಾದ್ರು ಅವರು ಧಾರ್ಮಿಕ ಶಿಸ್ತು ಅಂತ ತಿಳ್ಕೊತಾರ. ಧಾರ್ಮಿಕ ಶಿಸ್ತು ಜಟಿಲು ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಇವಷ್ಟು ಕೂಡ ಬಹುಕೃತ ವೇಷ. ಅನೇಕ ಅನೇಕ ವೇಷಗಳು ಮಾತ್ರ ಇವು. ಈ ವೇಷಗಳಲ್ಲಿ ಇದ್ದುಕೊಂಡು ಈ ತಪ್ಪೇನಿಲ್ಲ, ಎಲ್ಲರಿಗೂ ಅವ್ರವ್ರ ವೇಷ ಇರ್ತಾವ್ರ, ಪರಂಪರೆ ಇರ್ತಾವ್ರ, ಪರಂಪರೆ ಇರ್ತಾವ, ಫೈನ್ ಫೈನ್ ಫೈನ್ ಫೈನ್. ಆದರೆ ರಾಂಗ್ ಇಂಟರ್ಪ್ರಿಟೇಷನ್ ಅನ್ನು ಕೊಟ್ಟು, ವ್ಯಾಖ್ಯಾನ ಕೊಟ್ಟು ಬಹುಮಟ್ಟದ ಜನಾಂಗವನ್ನು ತಪ್ಪು ದಾರಿಗೆ ತಗೊಂಡು ಹೋಗ್ತಾರಲ್ಲ, ಅವ್ರ ಬಗ್ಗೆ ಮಾತಾಡ್ತಾರೆ. ಪಶ್ಯನ್ನಪಿ ಚನ ಪಶ್ಯತಿ ಮೂಢ, ಏತೆ ಸರ್ವೇ ಮೂಢಾ ಪಶ್ಯನ್ನಪಿ ನ ಪಶ್ಯತಿ. ತಾವು ತಪ್ಪು ಮಾಡಲಿಕ್ಕತ್ತೀವಿ ಅಂತ ಗೊತ್ತದ ಇವರಿಗೆಲ್ಲರಿಗೂ, ಎಲ್ಲರಿಗೂ ಗೊತ್ತದ. ತಮ್ಮ ಮಾರ್ಗ, ತಾವು ಕೊಟ್ಟ ಮಾರ್ಗ, ತಾವು ಪಡೆದ ಮಾರ್ಗ, ಇವಷ್ಟು ತಪ್ಪು ಮಾರ್ಗಗಳು ಅಂತ ಗೊತ್ತಿದ್ದರೂ ಗೊತ್ತಿದ್ದರೂ ಈ ಗುರು ಆಗಿಬಿಟ್ಟಿರ್ತಾರ, ಏನು ಮಾಡೋದೀಗ? ಶಿಷ್ಯ ಅಂತೂ ಆಗಲಿಕ್ಕಾಗೋದಿಲ್ಲ, ಇನ್ನು ಗುರು ಪ್ರಮೋಷನ್ ಆಗಿ. ರಿಯಲ್ಲಿ ಪಶ್ಯನ್ನ ಪಿಚನ್ನ ಪಶ್ಯತಿ ಮೂಢ. ಶಂಕರಾಚಾರ್ಯ ಹೇಳ್ತಾರೆ ಯಾಕೆ ಇವ್ರು ಹಿಂಗೆ ಮಾಡ್ತಾರಂದ್ರೆ, ಉದರ ನಿಮಿತ್ತಂ ಬಹು. ನಮ್ಮ ಗತಿ ಏನು? ನಾಳೆ ನಮ್ಗೆ ಚಪ್ಪಲಿಗಿಂತ ಕಡಿಮೆ ಮಾಡಿಬಿಡ್ತಾರೆ, ಯಾರು ನಾವು ಕಿಮ್ಮತ್ತ ಕೊಡೋದಿಲ್ಲ. ಹಂಗಾರೆ ಏನು ಮಾಡೋದು? ಇದೇ ಮೋಸ ಮುಂದುವರ್ಸ್ಕೊಂಡು ಹೋಗ್ತಾರೆ, ಇದೇ ಮೋಸ, ಇದೇ ವಂಚನೆ ಮುಂದುವರ್ಸ್ಕೊಂಡು ಹೋದ್ರಾಯ್ತು. ಪಶ್ಯನ್ನ ಪಿಚ ನ ಪಶ್ಯತಿ ಮೂಢ. ಈ ಮೂರ್ಖರು ಇವರು ಏನು ಕಂಡು ಕಂಡು ಕಂಡಿಲ್ಲ ಅನ್ನೋರಾಗಿರ್ತಾರೆ, ಗೊತ್ತಿದ್ದು ಗೊತ್ತಿದ್ದು ಇದು ಸರಿಯೇ ಅಂತ ಅನ್ಕೋತಾರೆ. ಉದರ ನಿಮಿತ್ತಂ ಬಹುಕೃತ ವೇಷ. ಉದರ ನಿಮಿತ್ತ ಅದು ಹೊಟ್ಟೆಗಾಗಿ ಅಂತ ಅರ್ಥ ಅಲ್ಲ, ಪ್ರತಿಷ್ಠೆಗಾಗಿರ್ಬೋದು, ಮರ್ಯಾದೆಗಾಗಿರ್ಬೋದು, ಗೌರವಕ್ಕಾಗಿರ್ಬೋದು, ಅಥವಾ ಒಣ ಒಣ ಸ್ಪರ್ಧೆಗಾಗಿರ್ಬೋದು, ಅವ್ರಿಗಿಂತ ನಾವು ಶ್ರೇಷ್ಠ ಅಂತ ತೋರಿಸ್ಬೇಕು ಅಂತಿರ್ಬೋದು. ಹಾಗೇ ಮುಂದುವರಿತದೆ ಈ ಪ್ರಪಂಚ, ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ಪಶ್ಯನ್ನ ಪಿಚನ ವಸತಿ ಮೂಢ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ನಹಿ ನಹಿ ರಕ್ಷತಿ ಡುಕುರುಂ ಕರಣಿ ನಹಿ ನಹಿ ರಕ್ಷತಿ ಡುಕುರುಂ ಕರಣಿ. ಹೇ ಜಗದಾತ ವಿಶ್ವವಿಧಾತ ಹೇ ಜಗದಾತ ವಿಶ್ವವಿಧಾತ ಹೇ ಸುಖ ಶಾಂತಿ ನಿಕೇತನ ಹೇ ಸುಖ ಶಾಂತಿ ನಿಕೇತನ.